ಸಂಸಾರದ ಬದುಕಿನ ಜೀವನಕ್ಕೆ ಇದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಇಲ್ಲ. ಭಗವಂತ ಎಕ್ಸಾಂಪಲ್ ಉಂಟು ಇನ್ನು ಪ್ರಪಂಚದಲ್ಲಿ. ನೀರನ್ನೇ ಇರಬೇಕು, ನೀರನ್ನೇ ಹೇಳ್ಕೊಳ್ಬೇಕು, ಆದರೆ ನೀರನ್ನು ಅಂಟಿಸ್ಕೊಳ್ಬಾರ್ದು. ಹಾಗೆ ಸಂಸಾರದಲ್ಲೇ ಇರಬೇಕು, ಸಂಸಾರದ ಎಲ್ಲ ಸುದ್ದಿಗಳನ್ನ ಅಬ್ಸಾರ್ವ್ ಮಾಡ್ಕೋಬೇಕು. ಅದು ಹಾಗೆ ಅಂದ್ರೆ ಕಮಲದಲ್ಲಿ ದುರ್ಗದಲ್ಲಿ ಯಾಕೆಲ್ಲ ಆಪಹಾನ ಶಿಷ್ಯಂತೆ ತದ್ಯಥ ಪುಷ್ಕರ ಬಲಾಶಯ ಅಪಹಾನ ಶಿಷ್ಯಂತೆ ದೇವಂ ದೇವಂ ವಿಧಿ ಕರ್ಮ ಆಪಂ ಕರ್ಮ ನಶಿಷ್ಯಂತೆ. ಆ ರೀತಿ ಭಗವಂತನನ್ನು ನಾನು ಈಗ ಒಂದು ಉಪದೇಶ ಮಾಡ್ತೇನಲ್ಲ, ಆ ಉಪದೇಶದ ಪ್ರಕಾರ ಭಗವಂತನನ್ನು ತಿಳಿದವನ ಸ್ಥಿತಿ ಏನಂದ್ರೆ ತಾವರೆಯಲ್ಲೇ ಹಾಗಾಗ್ಬಿಡ್ತ ಪಾಪಂ ಕರ್ಮ ನಶಿಷ್ಯಂತೆ. ಯಾವ ಪಾಪವೂ ಅವರಿಗೆ ಅಂಟಿಕೊಳ್ಳುತ್ತದೆ, ಪಾಪದ ಸ್ಪರ್ಶವೇ ಆಗುವುದು. ಏನು ಪಾಪ ಮಾಡಿದರೂ ಕೂಡ ಅದು ಚಳಿ ಹೋಗುತ್ತೆ ಅಂತ ಅವನು ಎಟ್ಟುಕೊಳ್ಳುವುದು ಉತ್ತರ. ಅಥವಾ ಅಷ್ಟೇ ಮುಂದೆ ಮಾಡತಕ್ಕಂಥ ಎಲ್ಲಾದರೂ ವಿಜ್ಞಾನಿಗಳಿಂದ ಸಾಮಾನ್ಯ ಈ ಒಂದು ಸತ್ಯಕಾಮ ಉಪದೇಶ ಮಾಡಿರ್ತಕ್ಕ ಉಪಕೋಸಲ ಕಾಮಲಾಯನ ಉಪಾಸನೆ ಮಾಡಿರ್ತಕ್ಕ ಒಂದು ವಿದ್ಯೆಯಲ್ಲಿ ಮಾತ್ರ ಅಲ್ಲ, ಇವನಿಗೆ ಪಾಪಕರ್ಮದ ಶ್ಲೇಷ ಆಗದೆ ಇರಬೇಕಾಗಿದ್ದರೆ ಇವನ ಉಪದೇಶ ಇವನು ಉಪಾಸನೆ ಮಾಡತಕ್ಕಂಥದ್ದಷ್ಟೇ ಹೊರತು ಎಲ್ಲಾ ಅಪರೋಕ್ಷ ಜ್ಞಾನಿಗಳಿಗೂ ಅನ್ವಯವಾಗುವಂತಹ ಮತ್ತು ಪರೋಕ್ಷ ಜ್ಞಾನ ಆಯಿತು ಅಂದರೆ ಮತ್ತೆ ಅವನು ತಾವರೇ ಇರೋದ್ರ ಆಗಿತ್ತು. ಅವನು ಏನು ಪಾಪ ಅವನ ನೆನಚಿ ತಂದು ಎಣಚಿದ್ರು ಬಲವಂತವಾಗಿ ಪಾಪವನ್ನು ಸ್ಪರ್ಶ ಮಾಡಿಸಿದ್ರು ಅದು ಅಂಟಿಕೊಳ್ಳುವುದರಿಂದ ಏವಂ ವಿಧಿ ಪಾಪಂ ಕರ್ಮ ನಶಿಷ್ಯತೆ ಬ್ರವೀತುಮೇ ಭಗವಾನ್ ಇತಿ. ನಮ್ಮ ಏನಾದರೂ ಬೇಡಿ ಕೊಡಿ ಆ ವಿದ್ಯೆಯನ್ನು ನಾನು ಉಪಾಸನೆ ಮಾಡ್ತೇನೆ, ದಯವಿಟ್ಟು ನನಗೆ ಆ ವಿದ್ಯೆಯನ್ನು ಉದ್ದೇಶ ಮಾಡಿ ನೀವು ನಾನು ಸಾಧನೆ ಮಾಡ್ತೇನೆ ನನ್ನ ಸ್ವಂತಕ್ಕೆ ನನ್ನ ಸಾಕ್ಷಾತ್ಕಾರಕ್ಕೆ ನನ್ನ ಸಾಧನೆ ಏನು ಒಂದು ಉಪಾಸನೆ ವಿಧಾನ ಏನು ಉಪಾಸನೆ ಮಾಡ್ತೇನೆ. ತಸ್ಮೈ ಹೋವಾಚ ಅವನಿಗೆ ಅವನು ಸ್ವಂತಕ್ಕೆ ಉಪಾಸನೆ ಮಾಡಬೇಕಾಗಿರತಕ್ಕಂಥ ಅವನ ಉಪಾಸನೆಯ ವಿಧಾನವನ್ನು ಸತ್ಯಕ್ಕೆ ಅವರು ಈಗ ಹೇಗೆ ಆ ಮೂರು ಜನ ಅಗ್ನಿಗಳಿಗೆ ಅಗ್ನಿಗಳಿಂದ ಉಪದೇಶ ಮಾಡಿದಂತ ಅವನ ಸ್ವಂತದ ಉಪಾಸನೆ ಅಲ್ಲವೋ ಹಾಗೆಯೇ ಸತ್ಯಕಾಮನವನಿಗೆ ಹೇಳಿದ್ದು ಅವನ ಸ್ವಂತದ ಉಪಾಸನೆ ಹೊರತು ನಮ್ಮೆಲ್ಲರ ಸ್ವಂತದ ಉಪಾಸನೆ ಅಲ್ಲ. ಆದರೆ ಅವನು ಸತ್ಯಕಾಮನ ಉಪದೇಶ ಆಗುವ ಮುಂಚೆ ಅವರು ಆ ಮೂರು ಅಗ್ನಿಗಳು ಉಪದೇಶ ಮಾಡಿದ್ದನ್ನು ತಿಳ್ಕೊಂಡ ಭಗವಂತನ ಮಹತ್ವ ಜ್ಞಾನಕ್ಕೋಸ್ಕರ ಇದೆಲ್ಲ ತಿಳ್ಕೊಳ್ಳಗತ್ತೆ. ಹಾಗೆ ಇದು ಕೂಡ ಎಲ್ಲರಿಗೂ ಸಾರ್ವತ್ರಿಕವಾದ ಉಪಾಸನೆ ಆಗಿದೆ. ಯಾರಿಗೆ ಯೋಗ್ಯತೆ ಇದೆ ಅವರಿಗೆ ಮಾತ್ರ ಸಂಬಂಧಪಟ್ಟ ಏನ್ ಹೇಳಿದ ಅವರು ಯಶೋಂತರಕ್ಷಿಣಿ ಗುರುಷೋ ದೃಶ್ಯತೆ ಯಶ ಆತ್ಮೀತಿ ಹೋವಾಚ ಏತದ ಮಂದಮಯಂ ಪ್ರಜ್ಞೈತಿ. ಏನು ಉಪಾಸನೆ ಮಾಡಬೇಕಾದಂತಹ ಭಗವಂತ ಯಾರು ಗೊತ್ತ? ಸೂರ್ಯನಲ್ಲಿರುವ ಭಗವಂತ ಅಲ್ಲ, ಚಂದ್ರನಲ್ಲಿರುವ ಭಗವಂತ ಅಲ್ಲ, ಹೆಚ್ಚಿನಲ್ಲಿರುವ ಭಗವಂತ ಅಲ್ಲ. ಆ ಎಲ್ಲಾ ಭಗವಂತನು ಸೂರ್ಯನಲ್ಲಿರುವ ಭಗವಂತನು ಕಣ್ಣಿನಲ್ಲಿದ್ದಾನೆ, ಕಣ್ಣು ಸೂರ್ಯನ ಶಿಷ್ಟ. ಆದರೆ ಅಕ್ಷಿಣಿ ಚಂದ್ರ ಸೂರ್ಯನು ಚಂದ್ರನಲ್ಲಿರುವ ಭಗವಂತನು ಕಣ್ಣಿನಲ್ಲಿದ್ದಾನೆ, ಚಂದ್ರ ಸೂರ್ಯನೇ ಅವನ ಎರಡು ಕಣ್ಣುಗಳು. ಹೆಂಚಿನಲ್ಲಿರುವ ಭಗವಂತನು ಕಣ್ಣಿನಲ್ಲಿದ್ದಾನೆ. ಈ ದೇವರಲ್ಲಿ ಕಣ್ಣು ಹೆಂಚಿತು ಅಂತ ಕಣ್ಣು ಮಾತ್ರ ಹೆಂಚಿದ್ದೆ ಯಾವನು ಹೆಚ್ಚು ಅಲ್ಲ. ಹಾಗೆ ಸೂರ್ಯನ ಚಂದ್ರ ಹೆಂಚು ಅದನ್ನೆಲ್ಲ ಅವರು ಉಪಾಸನೆ ಮಾಡಿದಲ್ಲ. ಆ ಎಲ್ಲಾ ಕಡೆ ಇರುವ ಭಗವಂತನು ನಿನ್ನ ಕಣ್ಣಿನಲ್ಲಿದ್ದಾನೆ, ನೀನು ಅದನ್ನು ಉಪಾಸನೆ ಮಾಡಿ ಅಕ್ಷಿಸ್ಥ ಭಗವಂತನ ಉಪಾಸನೆ ಅದು ನಿನ್ನ ಉಪಾಸನೆ. ಎಲ್ಲ ಒಂದೇ, ಸೂರ್ಯನಲ್ಲಿರುವ ಭಗವಂತನೇ ಗಂಡನಿಗೆ, ಚಂದ್ರನಲ್ಲಿರುವ ಭಗವಂತನೇ ಗಂಡನಿಗೆ, ವಿದ್ಯುತ್ತಲ್ಲಿರುವ ಭಗವಂತನೇ ಗಂಡನಿಗೆ, ಎಲ್ಲ ಒಂದೇ. ಯಾವ ಉಪಾಸನೆಯು ಒಂದಕ್ಕೊಂದು ವಿರುದ್ಧ ಅಲ್ಲ, ಆದರೆ ಒಬ್ಬೊಬ್ಬರಿಗೆ ಒಂದೊಂದು ಉಪಾಸನೆ ಅವನ ಜೀವನದ ಜೊತೆಗೆ ಅಂತಿಕೊಂಡು. ನೀನು ಕಣ್ಣಿನಲ್ಲಿರುವ ಭಗವಂತನ ಉಪಾಸನೆ ಅದನ್ನು ಹೇಳಿಲ್ಲ ಅವರು. ಅವರು ಸೂರ್ಯ ಆದರು, ಸೂರ್ಯ ಆದ್ರೆ ನಿನ್ನ ಕಣ್ಣೆಪ್ಪ, ನಿನಗೆ ಉಪಾಸನೆ ಕಣ್ಣಲ್ಲೇ ಸೂರ್ಯ. ಚಂದ್ರ ಆದರೂ ಕಣ್ಣೆ ಅಥವಾ ಸೂರ್ಯ ಆದ್ರೆ ಕಣ್ಣಲ್ಲಿರುವವ, ಚಂದ್ರ ಆದ್ರೆ ಮನಸ್ಸಲ್ಲಿರುವವ, ನಿನ್ನ ಮನಸ್ಸನ್ನು ನಿಲ್ಲಿಸ್ತಕ್ಕಂಥವ, ಮನಸ್ಸಿನಲ್ಲಿ ಸ್ಫುರಣವಿದ್ದಿತ್ತು ನಾವು ನೋಡಿದ. ಹಾಗಾಗಿ ಚಂದ್ರಮ ಮನಸ್ಸೋ ಜಾಗ, ಕಣ್ಣು ಮತ್ತು ಚಕ್ಷುಸ್ಸು ಮನಸ್ಸು ಈ ಎರಡನ್ನು ನಿಯಂತ್ರಿಸುವ ಭಗವಂತ ಇಲ್ಲಿ ನೀನು ನೋಡಿದ ಯಾವ ಕಣ್ಣಲ್ಲೇ ಇರುವ ಮೂಲತಃ ಕಣ್ಣಲ್ಲೇ ಇರ್ತದೆ. ವಿಶೇಷ ಅಂತರಕ್ಷಿಣಿ ಪುರುಷೋ ದೃಶ್ಯತೆ. ಸಾಮಾನ್ಯವಾಗಿ ಎಲ್ಲ ಜನ ಉಪನಿಷತ್ತಿಗೆ ಅರ್ಥ ಪಡೆಯುವವರು ಪ್ರಾಯ ಬೇರೆ ಯಾವುದಾದ್ರೂ ರಾಮಕೃಷ್ಣಾಶ್ರಮದ್ದು ಕಲಿತು ಅನುವಾದ ನೋಡಿದ್ರೆ ಗೊತ್ತಾಗುತ್ತೆ ಏನರ್ಥ ಬರೀತಾರೆ. ಅಂದ್ರೆ ಮೇಲೋಟ ಹಾಗೆ ಕಾಣುತ್ತೆ ಅಂತರಕ್ಷಿಣಿ ಪುರುಷೋ ದೃಶ್ಯತೆ. ಐಲಿಟ್ಟಿನಲ್ಲಿ ರಿಫ್ಲೆಕ್ಷನ್ ಬೀಳುತ್ತಾನೆ. ರಿಫ್ಲೆಕ್ಷನ್ ಬೀಳುತ್ತೆ ಕಣ್ಣಿನಲ್ಲಿ, ಹೀಗೆ ನೋಡಿದ ಕಣ್ಣಿನೊಳಗೆ ಒಂದು ಆಕಾರ ಕಾಣುತ್ತಿಲ್ಲ ಹೇಗು ಅಂತ. ಅದೇ ನೀನು, ಅದೇ ಆತ್ಮ, ಅದೇ ಅಂದ್ರೆ ಚೀಲೆ ಅರ್ಥ ಮಾಡಿದ್ರೆ ಕಣ್ಣಿನೊಳಗೆ ಕಾಣುವುದು ರಿಫ್ಲೆಕ್ಷನ್. ಹಾಗಾದ್ರೆ ರಿಫ್ಲೆಕ್ಷನ್ ಪ್ರತಿಬಿಂಬ, ಅದೇ ಆತ್ಮ. ಅದರಿಂದ ಆಚೆ ಮೇಲೆ ಬಿಂಬ ಅಂತ ಗೊತ್ತಿಲ್ಲ. ಕಣ್ಣಿನಲ್ಲಿ ಕಾಣುವುದು ನನಗೆ ರೂಪ, ನಿಮ್ಮ ಕಣ್ಣಲ್ಲಿ ನನ್ನ ರೂಪ ಕಾಣುವುದು, ನನ್ನ ಕಣ್ಣಲ್ಲಿ ರೂಪ ಕಾಣುವುದು, ಮತ್ತೆ ಕಣ್ಣಿನಲ್ಲಿ ಮನುಷ್ಯನ ದೇಹದ ರೂಪವೇ ಕಾಣುವುದು ರಿಫ್ಲೆಕ್ಟ್ ಆಗುವುದು. ಅದರಿಂದ ಆಚೆ ಗೊತ್ತಿಲ್ಲ. ಜೀವದ ರಿಫ್ಲೆಕ್ಷನ್ ಪ್ರತಿಬಿಂಬವೇ ಅಂತ ಹೇಳುವುದನ್ನು ಬರಬಹುದು. ಅಂತರಕ್ಷರಿ ಪುರುಷನೆ ಏಷ ಆತ್ಮ ಅಂತ ನೋಡ ಅದಲ್ಲಪ್ಪ, ಏತದ ಅಮೃತ, ಏತದ ಅಮಯಂ, ಏತದ ಬ್ರಹ್ಮ ಅಂತ ಇವರು ಅಂತರಕ್ಷರಿ ಪುರುಷೋದೃಶ್ಯದ ಕಣ್ಣಿನ ಒಳಗೆ. ಇವಾಗ ನಮ್ಮ ಕಣ್ಣಿನಲ್ಲಿ ಅನೇಕ ರೂಪಗಳಿವೆ ಭಗವಂತ ಮಹಾದೇವರದ್ದು, ಅನೇಕ ದೇವತೆಗಳಿದ್ದಾರೆ ಕಣ್ಣಿನಲ್ಲಿ. ಆ ಉಪಾಸನೆ ಒಂದು ಬೇರೆ ಇದೆ. ಅದನ್ನು ಮತ್ತೆ ನಾವು ಈ ಕಣ್ಣಿನಲ್ಲಿ ಮುಖ್ಯವಾಗಿ ಎರಡು ರೂಪ ಇದೆ ಭಗವಂತನದ್ದು. ಒಂದು ನಮ್ಮ ಎಚ್ಚರವನ್ನು ನಿಯಂತ್ರಿಸತಕ್ಕಂಥ ವಿಶ್ವನಾಮಕ ಭಗವಂತನು, ಅದು ಕಣ್ಣಿನಲ್ಲಿ ಇರುವಂಥದ್ದು. ಅದು ಪೂರ್ತಿ ಕಣ್ಣಿನಲ್ಲೇ ಇರುವಂಥದ್ದಲ್ಲ, ಬಲಗಣ್ಣಿಗೆ ತಾಳಿ ನಮ್ಮ ಅಜ್ಞಾಚಕ್ರದಲ್ಲಿರುವಂಥದ್ದು. ಆದ್ರೂ ಅದು ಕಣ್ಣಿನಲ್ಲಿರುವಂಥದ್ದು ಕನಸು, ಅದು ಕಂಠ ಮುಂದಿರುವಂಥದ್ದು ನಿದ್ರೆಯನ್ನು ನಿಯಂತ್ರಿಸತಕ್ಕಂಥ ಭಗವಂತನ ರೂಪ ಅದೇ. ಹಾಗಾಗಿ ಕಣ್ಣಿನಲ್ಲಿರುವ ಒಂದು ರೂಪ ಅಂದ್ರೆ ಕಣ್ಣು ತೆರೆದು ವಿಶ್ವದ ಅನುಭವವನ್ನು ಕೊಡತಕ್ಕಂಥ ವಿಶ್ವನಾಮಕ ಭಗವಂತ ಕಣ್ಣಿನಲ್ಲಿ. ಇದು ಒಂದು. ಇನ್ನೊಂದು ರೂಪ ಇದೆ ಕಣ್ಣಿನಲ್ಲಿ, ಅದೇ ವಾಮನ. ವಾಮನ ನಾಮಕನ ಭಗವಂತ ಕಣ್ಣಲ್ಲಿದ್ದಾನೆ. ಮಧ್ಯೆ ವಾಮನ ಮಾಸೀನ ವಿಶ್ವೇ ದೇವಾ ಉಪಾಸತೆ, ಕಣ್ಣಿನ ಮಧ್ಯದಲ್ಲಿ ವಾಮನ ಕೂತಿದ್ದಾನೆ. ಕಣ್ಣಿನ ಸುತ್ತ ವಾಯುವಾದಿ ದೇವತೆಗಳು ಉಪಾಸನೆ ಮಾಡ್ತಾರೆ. ಮಧ್ಯೆ ವಾಮನ ಮಾಸೀನ ಹೃದಯದ ಮಧ್ಯದಲ್ಲಿ ವಾಮನ ಕೂತಿದ್ದಾನೆ, ಅವನು ಸುತ್ತ. ಈ ಕಣ್ಣಿನಲ್ಲಿ ಒಂದು ವಾಮನ ರೂಪದ ಉಪಾಸನೆ ಇದೆ. ಅದು ಇಲ್ಲಿ ಉಪಕೋಶದಲ್ಲಿ ಹೇಳಿರ್ತಕ್ಕಂಥ ವಿಶ್ವನಾಮಕ ರೂಪ ಅಲ್ಲ. ಅದು ಒಂದು ಮುಖ ಅಷ್ಟೆ. ಇನ್ನೊಂದು ಕಣ್ಣನ್ನು ನಿಯಂತ್ರಿಸುವ ಕಣ್ಣಿನಲ್ಲಿ ಅಸಾಧಾರಣವಾದ ಗುಣ ಇದೆ. ಅದನ್ನು ಕೊಟ್ಟ ರೂಪ ಕಣ್ಣಿನಲ್ಲಿ ಅಸಾಧಾರಣವಾದಂತಹ ಕೆಲವು ಅಂಶಗಳು ಇಡೀ ದೇಹದ ಅವಯವಗಳಲ್ಲಿ ಬೇರೆ ಎಲ್ಲಿಯೂ ನಮಗೆ ಗುರುತಿಸಲಿಕ್ಕಾಗದ ಎಕ್ಸ್ಟ್ರಾಡಿನರಿ ಅಂಡ್ ಎಕ್ಸ್ಕ್ಲೂಸಿವ್ ಅಸಾಧಾರಣವಾದ ಒಂದು ಗುಣ ಇದೆ. ಯಾವುದಂದ್ರೆ ಈಗ ಇಲ್ಲೆಲ್ಲ ಏನಾದರೂ ಈಗ ಇದಕ್ಕೆ ನಾವು ತಾವರೆಯಲ್ಲಿ ಅಂತ ಹೇಳಿದಂತೋಸ್ತೀವಿ. ಇಲ್ಲಿಗೆ ಏನಾದರೂ ತೈಲ ಅಂಟಿಕೊಳ್ಳುತ್ತೆ, ಮಣ್ಣು ಮಣ್ಣು ತೈಲ ಮಣ್ಣು ಕೆಸರು ತೈಲ ಕೆಸರು ನೀರು ಮೈಗೆ ಅಂಟಿಕೊಳ್ಳುತ್ತೆ. ಮೈದಿನ ಜಾರ ಹೋಗುತ್ತೆ. ನೀವು ಕಣ್ಣಿಗೆ ಡ್ರಾಪ್ಸ್ ಹಾಕಿ ಅದು ಅಂಟಿಕೊಳ್ಳುವುದಿಲ್ಲ, ಕೆಳಗಡೆ ನೀರು ಬಿಡುತ್ತೆ, ಸೈಡಿನಲ್ಲಿ ಹೋಗಿ ನೀರು ಹೋಗುತ್ತೆ. ಕಣ್ಣಿಗೆ ನೀರು ಬಿಟ್ಟರೆ ಅಥವಾ ಕಣ್ಣಿಗೆ ಏನಾದರೂ ನೀವು ಹಸೆ ಹಾಕಿದ್ರೆ ತುಪ್ಪದ ಡ್ರಾಪ್ಸ್ ಹಾಕಿ ಬೆಣ್ಣೆ ಹಾಕಿ ಅದು ಕಣ್ಣಿನ ಕೆಳಗಡೆಯಿಂದ ಒಂದು ಆಚೆಯಿಂದ ದಾರಿ ಕೈಗಿಡ್ಬಿಟ್ಟು ಅದೇ ಹಾಕಿ ಕಣ್ಣಿಗೆ ಒಂದು ಕಸ ತೆಗೆದು ಅದು ಕಣ್ಣಿನ ಕೆಳಗೆ ಹೋಗಿ ಕಣ್ಣಿನ ಕೆಳಗಿನ ದಾರಿಯಲ್ಲಿ ಕೂತ್ಕೊಳ್ಳುತ್ತೆ. ಅಲ್ಲಿ ಕೂತ್ಕೊಂಡು ಚುಚ್ಚಿದಾಗುತ್ತೆ. ಅದು ಮತ್ತೆ ಅಲ್ಲಿಂದ ತಕ್ಷಣ ಒಳಗಿನಿಂದ ಟ್ಯಾಪ್ ಆನ್ ಆಗುತ್ತೆ. ತನ್ನಷ್ಟಕ್ಕೆ ನೀರು ಬಂದು ತೊಳೆದು ತೊಳೆದು ತೊಳೆದು ಬರುತ್ತೆ. ಅಂದ್ರೆ ಯಾವುದನ್ನು ಅಂಟಿಸಿಕೊಳ್ಳದಂತಹ ಒಂದು ಮನಸ್ಸಿಗೆ ಏನ್ ಹಾಕಿದ್ರು ಅದು ಕೆಳಕ್ಕೆ ಬಂದು ಅದನ್ನು ತೊಳೆದು ಕೆಳಕ್ಕೆ ಕಳಿಸ್ಬಿಡ್ತದೆ. ಒಳಗಿನಿಂದ ಇರುವುದು ಯಾವುದು ಬಂದು ಅಷ್ಟೇ ಅಲ್ಲ, ಒಂದು ಪಕ್ಷ ಅದು ಕೆಳಗಿನಿಂದ ಕೂತು ಕಿರಿಕಿರಿ ಆಗುತ್ತೆ. ಕಣ್ಣಿನ ಐಲೆಟ್ಟಿನಲ್ಲಿ ಏನು ಕೊಡೋದಿಲ್ಲ, ಅದು ಜಾರಿ ಬಿಡುತ್ತೆ. ಜಾರಿ ಕಣ್ಣಿನ ಕೆಳಗಿನ ರೆಪ್ಪೆ ಅಡಿಯಲ್ಲಿ ಕೂತ್ಕೊಳ್ಳುತ್ತೆ. ರೆಪ್ಪೆ ಅಡಿಯಲ್ಲಿ ಕೂತರೂ ಕೂಡ ಅದು ಕಿರಿಕಿರಿ ಆಗುತ್ತೆ. ಕಣ್ಣಿಗೆ ಅದರ ಕುಲದಲ್ಲಿ ಸ್ಪರ್ಶ ಆಗುತ್ತೆ. ತಕ್ಷಣ ಒಳಗಿಂದ ಮಾತಾಡಿಸಿಕೊಳ್ಳಿ. ಹೌದು, ಹಾಗೆಯೇ ಯಾವುದಾದರೂ ಭಾವನೆಗಳಿಂದ ತುಂಬಾ ಸಂತೋಷದಿಂದ ತುಂಬಾ ದುಃಖದಿಂದ ಕಣ್ಣಿನ ಮೇಲೆ ಪರಿಣಾಮ ಆಗ ಕೂಡ ಅಷ್ಟೇ. ಕಣ್ಣಿನ ಪರಿಣಾಮ ಆದ ತಕ್ಷಣ ಕಣ್ಣನ್ನು ಸ್ವಚ್ಛವಾದ ಕೂಡಲೇ ಕಣ್ಣೀರು ಬಂದು ಮಾಡಿದ ಒಳಗಿನ ಸಪ್ಲೈ ಆಗುತ್ತೆ. ಈಗ ನಮ್ಮ ದೇಹದಲ್ಲಿ ಬೇರೆ ಯಾವುದೇ ಭಾಗವನ್ನು ಸ್ವಚ್ಛ ಮಾಡಲಿಕ್ಕೆ ಒಳಗಿನಿಂದ ಇನ್ನೂ ಟ್ಯಾಪ್ ಸಪ್ಲೈ, ವಾಟರ್ ಸಪ್ಲೈ ಇಲ್ಲ. ತನ್ನಷ್ಟಕ್ಕೆ ಒಳಗಿನಿಂದ ನೀರು ಬಂದು ಅದನ್ನು ಸ್ವಚ್ಛ ಮಾಡಿ ಹೌದು ಕ್ಲೀನ್ ಮಾಡಿ ಆಟೋಮ್ಯಾಟಿಕ್ ಪ್ರೊಸೆಸ್. ಅದು ದೇಹದ ಬೇರೆ ಯಾವ ಭಾಗಕ್ಕೂ ಹಾಗೆ ಆಟೋಮ್ಯಾಟಿಕ್ ಆಗಿ ಅದನ್ನ ಸ್ವಚ್ಛತೆ ಮಾಡ್ತಕ್ಕಂಥ ವಿಧಾನ ಇಲ್ಲ. ಇದು ಒಂದು ಕಣ್ಣಿನ ವಿಶೇಷ ಗುಣ. ಅವರು ಹಾಗೆ ಆಗ್ತಾ ಇರುತ್ತೆ ಅಂತ ನಾವಿಂದ ಯೋಚಿಸುವುದಿಲ್ಲ. ಅವು ಕಣ್ಣಿನಲ್ಲಿ ಹೀಗಿತ್ತು ಅಂತ ಅವರು ಋಷಿಗಳು ಗುರುತಿಸಿದ್ರೆ ನಮಗೊಮ್ಮೆ ಗೊತ್ತಾಗುತ್ತೆ. ಅವು ಅದನ್ನು ಹೇಳಿದ ಕಣ್ಣಿನಲ್ಲಿ ಇಂಥ ವಿಶೇಷ ಕ್ವಾಲಿಟಿ ಇತ್ತು. ಇದು ಅಂತ ಪುಷ್ಕರ ಪಲಾಶದಂತೆ ತಾವರೆ ಎಲೆಯಂತೆಯೇ ಇರುವಂಥದ್ದು ಅದರಿಂದ ಅದಕ್ಕೆ ಉದಾಹರಣೆ ಕೊಡುವಾಗ ಸಾಮಾನ್ಯ ಕಮಲದ ದಳದಂತೆ ಕಂಡು ಹಿಡಿತಾರಲ್ಲ, ಕಮಲದ ದಳದಂತೆ ಕಂಡುಕೊಂಡಲ್ಲಿ ಈ ಗುಣವನ್ನು ನೆನಪಿಸಿಕೊಳ್ಳುವಂತಹದ್ದು ಒಂದು ಆಸ್ಪೆಕ್ಟ್. ಎಲ್ಲದ ಆಕಾರದಲ್ಲಿಯೂ ಕೂಡ ಅದರ ಕಮಲದ ದಳದಂತೆ ಕಮಲದ ಹೂವಿನ ಹೆಸರಿನಂತೆ ಅದು ನೀರಿಸಿಕೊಳ್ಳುವುದಿಲ್ಲ ಒಂದು. ಆಮೇಲೆ ಅದರ ಆಕಾರ ವಿಶಾಲವಾಗಿ ಮಧ್ಯದಲ್ಲಿ ಹುಟ್ಟಿ ಮತ್ತೆ ಸೂಕ್ಷ್ಮವಾದಂತಹ ಆಕಾರದಲ್ಲಿ ಕಣ್ಣಿನ ಶೇಪಿನಲ್ಲಿ ಕಮಲದ ದಳದ ಒಂದು ಕಮಲದ ದಳದಲ್ಲಿ ಇರತಕ್ಕಂತಹ ಮಾರ್ಗವ ಅದಕ್ಕೆ ಇಡೀ ದೇಹದ ಎಲ್ಲಾ ಚರ್ಮಗಳಿಗೆ ಹೆಚ್ಚು ನುಣುಕಾಗಿರತಕ್ಕಂಥ ಸಾಫ್ಟ್ ಅತ್ಯಂತ ನುಣುಕಾಗಿರುತ್ತದೆ. ಇದೆಲ್ಲ ಕಮಲದ ದಳದ ಗುಣಗಳನ್ನ ನಾವು ಒಂದು ಪುಸ್ತಕ ಕಮಲದ ದಳದ ಗುಣ ಅಂತ ಹೇಳಿದ್ರೆ ಅದರ ಆಕಾರ ಅದರ ನುಣುಕು ಇದನ್ನ ಎಲ್ಲ ಯೋಚಿಸ್ತಾರೆ. ಆದರೆ ನೀರು ಅಟ್ಟಿಸಿಕೊಳ್ಳದಂತೆ ಲಿಪ್ತತೆ ಎನ್ನುವ ಗುಣವನ್ನ ಈ ಉಪನಿಷತ್ ಕಾರಣ ಕೊಟ್ಟುಕೊಂಡು ಅದು ಒಂದು ಇನ್ನೊಂದು ಗುಣ ಇದೆ. ಒಂದಿದು ಯಾವುದನ್ನು ಅಟ್ಟಿಸಿಕೊಳ್ಳದೆ ಏನು ಕೊಳೆ ಬಂದರೂ ಅದನ್ನ ತಕ್ಷಣ ಒಳಗಿದ್ದ ವಾಟರ್ ಸಪ್ಲೈ ಮಾಡಿ ತೊಳೆದು ಇಟ್ಟಲ್ಲಿ ಬಿಸಾಡ್ಬಿಡ್ತದೆ. ಎರಡನೇ ಗುಣ ಹಣ್ಣು ಅನ್ನೋದು ಅಸಾಧಾರಣ ಸೌಂದರ್ಯದ ಒಂದು ಸ್ಥಾನ, ಚೆಲುವಿನ ಸ್ಥಾನ, ಇಡೀ ದೇಹಕ್ಕೆ ಸೌಂದರ್ಯವನ್ನ ಕೊಡತಕ್ಕಂಥದ್ದು ಕಣ್ಣು. ಯಾವುದೇ ಒಂದು ಸೌಂದರ್ಯ ಅಂತಕ್ಕಂಥ ದೇಹ ಒಂದು ಸುಂದರವಾದ ಪ್ರಪೋರ್ಷನ್ ಇಲ್ಲ, ಹೀಗೆ ಇದ್ರೆ ಹೀಗೆ ಅದರ ಲಕ್ಷಣ ಪ್ರಕಾರ ಅದರ ಒಂದು ಚಿತ್ರ ಅಂದ್ರೆ ಬಹಳ ಆಶ್ಚರ್ಯ. ಅಂದ್ರೆ ಭಗವಂತ ಎಷ್ಟು ಒಂದು ಕಣ್ಣಿಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ ಅಂದ್ರೆ ಇಡೀ ದೇಹ ಪ್ರಪೋರ್ಷನೇಟ್ ಆಗಿದ್ದು ಅವರು ಕೊರಳಿದ್ದಾರೆ ಅಥವಾ ಬೆಳ್ಳೆಗಂಡಿಗೆ ನೋಡಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಇಡೀ ರಿಟೈರ್ ಮಾಡಿ ಸೋ ಪ್ರಪೋರ್ಷನೇಟ್ ಪ್ರಮಾಣಬದ್ಧವಾಗಿದೆ ಅಂದ್ರೆ ಕಣ್ಣಿಲ್ಲದೆ ಇದ್ರೆ ಅಥವಾ ಕಣ್ಣು ವಿಚಾರವಾಗಿದ್ರೆ ಸೊಟ್ಟೆಗೆ ಬೆಳ್ಳೆಗಂಡು ಇದ್ರೆ ಆ ಇಡೀ ದೇಹವನ್ನು ನೋಡಲಿಕ್ಕೆ ನೋಡಲಿಕ್ಕೆ ಕಂಡೇ ಇಲ್ಲ. ಬಹಳ ಪ್ರಮಾಣಬದ್ಧವಾಗಿದೆ, ಸೌಂದರ್ಯ ಪೂರ್ಣವಾಗಿದೆ. ಆಕಾಶಕ್ಕಂತ ಏನು ಉಪಯೋಗ? ಸೌಂದರ್ಯದ ಕೇಂದ್ರ ಮೇನ್ ಸ್ವಿಚ್ ಕಂಡು ಅದನ್ನು ಭಗವಂತ ತೆಗೆದುಕೊಂಡು ಬರೀ ಯಾವ ಸೌಂದರ್ಯವು ಪರಿಗಣನೆ ಸುಮಾರಾಗಿದೆ. ಕೈಕಾಲು ಸೊಟ್ಟಲಿಲ್ಲ, ಅಷ್ಟಾವಕ್ಕೂ ಇಲ್ಲ, ಸುಮಾರಾಗಿದೆ. ಕಣ್ಣು ಅಂದ್ರೆ ಒಂದು ಚಂದ್ರ ಕಣ್ಣು ಅನ್ನೋದು ಕಣ್ಣಿನ ಸೆಳೆತ ಅದೇ ವಿದ್ಯುತ್. ಕಣ್ಣು ಮಿಂಚಿನಂತೆ ಮಿಂಚ್ತಾ ಇದ್ರೆ ಕಣ್ಣು ಒಂದು ಸಾಕು. ಅದು ಏನಾಗುತ್ತೆ? ಬ್ರಹ್ಮವಿದೈವ ಒಬ್ಬ ದೊಡ್ಡ ಜ್ಞಾನಿಯಾಗಿಬಿಟ್ರೆ ಆ ಕಾಂತಿ ಸೂಸುವುದು ಮುಖದಲ್ಲಿ ಇಂತ ಕಣ್ಣಿನ ಬ್ರಹ್ಮಜ್ಞಾನಿಯ ಮುಖವನ್ನಾದ್ರೆ ಅವನ ಕಣ್ಣಿಗೆ ಕಂಡಿಟ್ಟು ಮಾಡಲಿಕ್ಕಾಗುವುದಿಲ್ಲ. ಆ ಕಣ್ಣಿನಲ್ಲಿ ಅಂತ ಪ್ರಕಾಶ. ಹಾಗೆ ಇಡೀ ದೇಹದ ಸಮಗ್ರ ವ್ಯಕ್ತಿತ್ವದ ಅಭಿವ್ಯಕ್ತಿಯ ಮೇನ್ ಕೇಂದ್ರ ಬಿಂದು ಕಣ್ಣು. ಇದು ವಿಚಿತ್ರ, ಎಲ್ಲ ಸೌಂದರ್ಯದ ಕೇಂದ್ರ, ವ್ಯಕ್ತಿತ್ವದ ಎಲ್ಲ ಹಿರಿಮೆಯ ಕೇಂದ್ರ, ವ್ಯಕ್ತಿತ್ವದ ಪರಿಚಯವನ್ನು ಕೊಡತಕ್ಕಂಥದ್ದು ಕಣ್ಣು. ಕಣ್ಣು ನೋಡಿದ ತಕ್ಷಣ ಪರಿಚಯ. ಆದ್ದರಿಂದ ಯಾಕೆ ಹೀಗೆ ಕಣ್ಣಿನಲ್ಲಿ ಅದು ವಿಶಿಷ್ಟ ಸೌಂದರ್ಯದ ನಿಧಿಯಾಗಿರ್ತಕ್ಕ ಭಗವಂತ ಅಲ್ಲಿದ್ದಾನೆ ವಾಮನನಾಗಿ. ಅದಕ್ಕೆ ಆ ಕಣ್ಣು ಹಾಗಿರುವ ಕಣ್ಣಿನಲ್ಲಿ ಯಾವುದು ಅಂಟಿಕೊಳ್ಳುವುದು ಯಾಕೆ? ಯಾವುದನ್ನು ಅಂಟಿಕೊಳ್ಳದ ಭಗವಂತ ಅಲ್ಲಿದ್ದಾನೆ, ಅದಕ್ಕೆ ಕಣ್ಣು ಹಾಗಿದೆ. ಬೇರೆ ಕಡೆಯಲ್ಲಿ ಆ ಕ್ವಾಲಿಟಿಯನ್ನು ಎಕ್ಸ್ಪ್ರೆಸ್ ಮಾಡಲಿಲ್ಲ. ತನ್ನ ನಿರ್ಲಿಪ್ತತೆ ಮತ್ತು ಸೌಂದರ್ಯ ಪ್ರತಿನಿಧಿಸುವ ವಿದ್ಯುತ್ತಾಗಿ ಮಿಂಚುವ ಕಣ್ಣು ಕಳುಹಿಸುವಂತಹ ಪ್ರಕಾಶ ಅಂತಿದ್ದು ಕಣ್ಣಿನ ಸೆಳೆತವಾಗಿ ಎಲ್ಲವನ್ನ ಆಕರ್ಷಣೆ ಮಾಡತಕ್ಕ ಭಗವಂತ ದೊಡ್ಡ ಆಕರ್ಷಣ ಶಕ್ತಿಯಾಗಿ ಕಂಡು. ಅದರಿಂದ ಯಶೋಂತರಕ್ಷಿ ಪುರುಷೋದರ್ಶಿ ಪುರುಷ ನಿನ್ನ ಕೊಲದೊಳಗೆ ಇರುವವ, ನಿನ್ನೆಲ್ಲೋ ಇರತಕ್ಕವನಲ್ಲ, ನಿನ್ನ ದೇಹದ ಒಳಗೆ, ನಿನ್ನ ಕಣ್ಣಿನ ಒಳಗೆ, ಕಣ್ಣಿನ ಒಳಗೆ ಹೈಲೈಟ್ನಲ್ಲಿ ರಿಫ್ಲೆಕ್ಷನ್ ಅಂತರಕ್ಷಿಣಿ ಕಣ್ಣಿನ ಒಳಗೆ ಒಂದು ಭಗವಂತನ ರೂಪ ಇದೆ, ಅದನ್ನು ಉಪಾಸನೆ ಮಾಡು. ಕಣ್ಣಿನ ಹೊರಗೆ ಇದ್ದಂತೆಲ್ಲ ಕಾಣ, ಒಳಗಿದ್ದಂತೆ ನೋಡು, ಒಳಗಿದ್ದಂತೆ ಕಣ್ಣಿ ಕಾಣುವುದು, ಅದನ್ನು ಕಾಣ ಪ್ರಯತ್ನ. ಕಣ್ಣಿನ ದೊಡ್ಡ ಹೊರಗೆ ಕಣ್ಣಿನಲ್ಲೇ ಇದ್ದಂತೆ ಕಾಣುವುದಿಲ್ಲ, ಕಣ್ಣಿನ ಒಳಗಿದ್ದಂತೆ ಹೊರಗಿದ್ದಂತೆ ಮಾತ್ರ ಕಾಣುವುದಿಲ್ಲ. ಈಗ ಕಣ್ಣಿನಲ್ಲೇ ಇದ್ದಂತೆ ಕಣ್ಣಿನ ಒಳಗಿದ್ದಂತೆ ಕಾಣುವ ಪ್ರಯತ್ನ ಮಾಡು ಕಣ್ಣಿನ ಮುಂದೆ. ಅದಕ್ಕೆ ಒಳಗಣ್ಣು ತಿಳಿಯಬೇಕು, ಈ ಕಣ್ಣಿನಿಂದ ಆಗುವುದು, ಈ ಕಣ್ಣಿನ ಒಳಗಿರತಕ್ಕ ಭಗವಂತನನ್ನ ಒಳಗಣ್ಯದಿಂದ ನೋಡು, ಅದು ನಿನ್ನ ಉಪಾಸ. ಸೂರ್ಯನಲ್ಲಿ, ಚಂದ್ರನಲ್ಲಿ, ವಿದ್ಯುತ್ನಲ್ಲಿ ಅವರು ನೋಡಿ, ನೀನು ಕಣ್ಣಲ್ಲಿ ಯೋಶೋಂತರಕ್ಷಣಿ ಗುರುಸೋ ದೃಶ್ಯತೆ ಏಷಃ ಆತ್ಮ ಇದೆ ಗೌವಾಂಶ, ಇವನು ನಿನ್ನ ಆತ್ಮ ಅಂದ್ರೆ ನಿನ್ನ ಅಂತರ್ಯಾಮಿ ಅಂತ. ಅಲ್ಲಿ ಆತ್ಮ ಅಂದ್ರೆ ಅಸ್ಮತ್ ವಿದ್ಯಾ ಅನ್ನೋದು ಇಲ್ಲೇ ಎಂದರೆ ಅರ್ಥ, ಏಷ ಆತ್ಮ ಅವನು ನಿನ್ನ ಅಂತರ್ಯಾಮಿ ಮತ್ತು ಅವನೇ ಆತ್ಮ ಸರ್ವಗತನ ಸರ್ವಗತನಾದ ಭಗವಂತನೇ ನಿನ್ನ ಕಣ್ಣಿನೊಳಗೆ ಅನುರೂಪದಲ್ಲಿ ಬಂದು ಕೂತಿದ್ದಾನೆ. ಏಷ ಆತ್ಮೇತಿ ಗೋವಾಚ, ಕಣ್ಣಿನಲ್ಲಿ ಕಾಣುವುದು ಅಂದ್ರೆ ಕಣ್ಣಿನ ರೆಫ್ಲೆಕ್ಷನ್ ಯಾರು ಪ್ರಕಟಿಸ್ಕೋಬಾರದು ಅನ್ನೋದಕ್ಕೆ ವಿವರಣೆ ಕೊಡ್ತಾರೆ. ಈ ಕಣ್ಣು ಕಣ್ಣಿನಲ್ಲಿ ಏನು ಕಾಣುವುದು ರಿಫ್ಲೆಕ್ಷನ್ ಅದೆಲ್ಲ ಕ್ಷಣಿಕ. ನಾನು ಹೇಳ್ತಕ್ಕಂತಹ ವಸ್ತು ಅಮೃತ ಅದು ಸಾವಿರದ ಅನಂತವಾದ ಶಕ್ತಿ. ಏತದ ಅಮೃತ ಅದು ಸ್ವತಃ ಎಂದು ನಾಶವಾಗದ ಶಕ್ತಿ. ನಿನ್ನ ಕಣ್ಣೊಳಗಿದ್ದು ನಿನಗೆ ಕಾಣುವಂತೆ ಮಾಡಿ ಮತ್ತು ಹೊರಗಿನದನ್ನು ಮಾತ್ರ ಕಾಣುವಂತೆ ಒಳಗಿನದ್ದು ಕಾಣದಂತೆ ಮಾಡಿದವನು, ಒಳಗನ್ನು ತರಿಸಿ ಮತ್ತೆ ತನ್ನನ್ನು ತಾನು ಕಾಣುವಂತೆ ಮಾಡುವವನು ಮಾಡಿ ನಿನ್ನನ್ನು ಅಮೃತನನ್ನಾಗಿ ಮಾಡಿ ನಿನ್ನನ್ನು ಮೋಕ್ಷದಲ್ಲಿ ಶಾಶ್ವತವಾದಂತಹ ಆನಂದದಲ್ಲಿ ಅಮೃತ ಅಂದರೆ ಸಾವಿರದ ಸ್ಥಿತಿ ಮತ್ತು ಆನಂದಮಯವಾದ ಅಮೃತದಿಂದ ಆನಂದ ನಿನ್ನ ಎಂದೆಂದು ನಾ ಅಳಿವಿಲ್ಲದ ಆನಂದದ ಸ್ಥಿತಿಯಲ್ಲಿ ಇಡತಕ್ಕಂತಹ ರೂಪ ಅದು. ಆದ್ದರಿಂದಲೇ ಸಹಜವಾಗಿ ಕಣ್ಣು ಆನಂದವನ್ನ ಸೂಚಿಸುವಂತ ನಮಗೆ ತುಂಬಾ ಖುಷಿ ಆದ್ರೆ ಯಾವುದನ್ನ ವಿಶ್ವಾಸ ಮಾಡಬೇಕು? ಹೂವಿನಿಂದ ಆನಂದವನ್ನು ಸೂಚಿಸಿ ಮಾಡಿದ್ದಾಗತ್ತ, ಬಾಯಿಂದ ಆನಂದ ಸೂಚಿಸಿ ಮಾಡಿದ್ದಾಗತ್ತ, ಖುಷಿ ಆಯ್ತು ಭಾರಿ ಖುಷಿ ಆಯ್ತು ತುಂಬಾ ಏನೋ ಹಿಂದಿಗೆ ಸುಮ್ಮನೆ ಭಾಷೆ ಮಾಡಿ ಎಂಬುದು ಆನಂದ ಎಂಬುದ ಆನಂದ ತುಂಬಾ ಆಗಿದೆ ಅನ್ನೋದು ಗೊತ್ತಾಗಬೇಕು. ಅದೇ ಆನಂದವನ್ನು ಸೂಚಿಸುವಂತ ಕಿವಿಯಿಂದ ಆನಂದ ಸೂಚಿಸಿದ್ದಾಗತ್ತ, ಯಾವ ಆನಂದ ಆಯ್ತು ಅನ್ನೋದನ್ನ ಬಾಯಿಂದ ಬಡಬಡಿಸಿದೆ. ಅದು ಆನಂದದ ಎಕ್ಸ್ಪ್ರೆಷನ್, ದುಃಖದ ಎಕ್ಸ್ಪ್ರೆಷನ್ ಹೌದು, ಆನಂದದ ಎಕ್ಸ್ಪ್ರೆಷನ್ ಕಣ್ಣಿನಿಂದ ಆಗುವುದು ಮತ್ತು ಕಣ್ಣು ಅನ್ನೋದು ಇಡೀ ಅವಯವಗಳಲ್ಲಿ ಆನಂದವನ್ನು ಕೊಡುವಂತಹ ಕಣ್ಣು ನೋಡಿದ್ರೆ ಸ್ವಾಮಿ ಮತ್ತೆ ಆ ಕಣ್ಣು ಮನುಷ್ಯನ ಆನಂದಮಯವಾದ ಸ್ಥಿತಿ ಒಯ್ಯುತ್ತೆ, ಕಣ್ಣು ಆನಂದವನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಕಾರಣ ಏನಂದ್ರೆ ಆನಂದಮಯ ನಾಡುವಂತ ಬೇಕಾರಪ್ಪ ಅಮೃತ ಏನ ಅಮೃತ ಅಮೃತ ಅಂದ್ರೆ ಆನಂದ ಆನಂದಮಯವಾದಂತೆ ಒಂದು ನಿತ್ಯಾನಂದ ನಾಶವಿಲ್ಲದ್ದು ಅಂತ ಆನಂದಮಯವಾಗಿತ್ತು. ಅಭಯ ಭಯರಹಿತವಾದ ಸ್ಥಿತಿಯನ್ನು ಕಂಡುಕೊಳ್ಳುವಂತಹದ್ದು ಮನುಷ್ಯನಿಗೆ ಭಯರಹಿತವಾದ ಸ್ಥಿತಿಗೆ ಕೊಂಡೊಯ್ಯುವಂತಹದ್ದು ಕಣ್ಣು. ಯಾಕೆಂದ್ರೆ ಯಾವಾಗ ಕಣ್ಣು ಕಾಣಿಸದೇ ಇದ್ದಾಗ ಭಯ ನಮಗೆ ಕತ್ತಲಲ್ಲಿ ಹಲವು ಹತ್ತು ಭಯ ಇಲ್ಲ ಅಂದ್ರೆ ಕಾಣುತ್ತೆ ಅಂತ ರಾತ್ರಿ ಭಯ ನೀವು ಎಲ್ಲಿಗೆ ಮುಂದೆ ಗೊತ್ತಿಲ್ಲಪ್ಪ ಕತ್ತಲು ಹೆದರಿಕೆ ಆಗುತ್ತೆ ಹೋಗೋದಕ್ಕೆ ಹಲವತ್ತು ಹೆಗಲೊತ್ತೇನು ಭಯ ಕಾಣುತ್ತಲ್ವ ಹಾಗಾದ್ರೆ ಕಾಣುವುದೇ ಭಯ. ನಮಗೆ ಭಯವನ್ನು ಪರಿಶೋಧಿಸುವಂತಹ ಒಂದು ಬೆಳಕನ್ನು ಕೊಟ್ಟು ಎಲ್ಲವನ್ನು ಕಾಣುವಂತ ಶಕ್ತಿ ಕಣ್ಣು ಕಣ್ಣು ಭಯ. ಆಮೇಲೆ ನಿಜವಾಗಿ ಭಯ ಭಯದನ್ನು ಗುರುತಿಸುವುದು ಕಣ್ಣಿನ ಮೂಲಕವೇ. ಆನಂದವನ್ನು ಮಾತಾಡಲ್ಲ ಹಾಗಾದ್ರೆ ಸಂತೋಷವನ್ನು ಎಕ್ಸ್ಪ್ರೆಸ್ ಮಾಡೋದು ಕಣ್ಣು ಮಾತಾಡಲ್ವ. ಭಯವನ್ನು ಎಕ್ಸ್ಪ್ರೆಸ್ ಮಾಡೋದು ಕೂಡ ಹೆದರಿಕೆ ಆಯ್ತು ಅನ್ನೋದಕ್ಕೆ ಅದನ್ನು ಓಡಲಿ ಶುರು ಮಾಡ್ತಾನೆ. ಅದಕ್ಕೆ ಓಡುವುದು ಒಂದು ಕಾರಣ ಆದ್ರೆ ಓಡುವುದು ಆನಂದದಲ್ಲಿ ಓಡ್ಬೋದು, ಅರ್ಜೆಂಟಿಗೆ ಓಡ್ಬೋದು, ಹೆದರಿ ಓಡ್ಬೋದು, ಎರಡು ಬೇರೆ ವಿಷಯ. ಹೆದರಿಕೆ ಆಯ್ತು ಅನ್ನುವುದನ್ನು ಸೂಚಿಸುವುದಕ್ಕೆ ಆದ್ದರಿಂದಲೇ ಯಾವುದಾದ್ರೂ ಒಂದು ಪ್ರಾಣಿಗಳು ಕಾಡು ಪ್ರಾಣಿಗಳು ಹುಲಿ ಅಥವಾ ಯಾವುದೋ ಒಂದು ದುಷ್ಟ ಪ್ರಾಣಿ ನಾಯಿಗಳು ಅವ್ರು ನಮ್ಮನ್ನು ನನ್ನ ರಾತ್ರಿ ಒಂದು ಹೋದ್ರೆ ಪಕ್ಕದ ಮನೆ ಆಚೆ ಇದ್ದ ಮನೆ ಇವರು ಆಚೆ ಬರ್ತಾರೆ ಹೋಗಿಸ್ ಅವ್ರು ನಮ್ಮನ್ನು ಅಬ್ಸರ್ವ್ ಮಾಡೋದು ಕಂಡಿದ್ದಾರೆ. ನಮ್ಮ ಕಣ್ಣಿನಲ್ಲಿ ಭಯದ ಚಿಂತೆ ಉಂಟು ಅಂತಂದ್ರೆ ಗೊತ್ತಿದೆ ಅವರು ನೀವು ಅವಾಗ ಕಣ್ಣಿನಲ್ಲಿ ಧೈರ್ಯವನ್ನ ಅಭಯವನ್ನ ಕಣ್ಣಿನಲ್ಲಿ ಎಕ್ಸ್ಪ್ರೆಸ್ ಮಾಡಿ ಸುಮ್ಮನೆ ಬಾಲ ಮಾಡಿ ಮತ್ತು ಬರೀ ಅಭಯವನ್ನು ನನಗೆ ಭಯ ಇಲ್ಲ ಅಂತ ಅಷ್ಟೇ ಅಲ್ಲ ನಿನಗೆ ಭಯ ಇಲ್ಲ ಅಂತ ಅವೇ ಅವುಗಳಿಗೆ ಕಣ್ಣಿನ ಮೂಲಕ ಅಭಯವನ್ನ ಮೆಸೇಜ್ ಆಗಿ ಕಳಿಸಿ ಕಣ್ಣಿನಿಂದ ನಿಮಗೆ ನನ್ನಿಂದ ಭಯ ಇಲ್ಲಪ್ಪ ನಾನು ನಿಮಗೆ ತೊಂದರೆ ಮಾಡ್ಲಿಕ್ಕೆ ಬಂದವನಲ್ಲ ನಾನು ನಿಮ್ಮನ್ನ ಪ್ರೀತಿಸ್ತೇನೆ ಅಂತ ಪ್ರಾಣಿಗಳಿಗೆ ಕಣ್ಣಿನಿಂದ ಮೆಸೇಜ್ ಕೊಡಿ ಹಿಂಸೆ ಮಾಡೋದು. ಋಷಿಗಳು ತಪೋವನದಲ್ಲಿ ಹಿಂಸಮೃಗಗಳು ಹುಲಿ ಇವೆಲ್ಲ ಕಾಡಿನಲ್ಲಿ ಜತೆಯಾಗಿ ಆಶ್ರಮದಲ್ಲಿ ಇರುತ್ತಿದ್ದೆ ಅಂತ ಹೇಳ್ತಾರಲ್ಲ ಅದಕ್ಕೇನು ಕಾರಣ? ಕಾರಣ ಏನಂದ್ರೆ ಋಷಿಗಳು ಕಣ್ಣಿನಿಂದ ಅವಳಿಗೆ ಅಭೇದ ಸಂದೇಶವನ್ನು ಕೊಡ್ತೇವೆ. ಅಪ್ಪ ನಾವು ನಿಮ್ಮನ್ನು ಪ್ರೀತಿಸ್ತೇವೆ, ನೀವೇನು ಹೆದರಬೇಕು ಇಲ್ಲ. ಯಾವುದೇ ಪ್ರಾಣಿಗೆ ನಾವು ಅವುಗಳನ್ನ ಅಪಾಯಕ್ಕೆ ಒಡ್ಡುವುದಿಲ್ಲ ಪ್ರೀತಿಸ್ತೇವೆ ಅಂತ ಗೊತ್ತಾದ ಮೇಲೆ ಅವು ನಮ್ಮೆಲ್ಲದೂ ನಮ್ಮೇನು ಕಚ್ಚುವುದು ಉಳಿಯುವುದು ಉಳಿಯುವುದು ಏನು ಮಾಡಲ್ಲ. ಅವೆಲ್ಲ ಅಷ್ಟು ಗದ್ದಲ ಮಾಡೋದು ನಮ್ಗೇನು ನಮ್ಮಿಂದ ಉಳಿ ಅಪಾಯ ಇದೆ ಅನ್ನುವಂತಹ ಸಂಶಯ ಇದೆ. ನಿಮ್ಗೇನೋ ತೊಂದರೆ ಮಾಡ್ತಾ ಇರ್ತಾರೆ ಗೊತ್ತಿದೆ. ಮನುಷ್ಯ ಪ್ರೀತಿಸುವುದು ಕೂಡ ಹೋಗಿ ನಾಳೆ ನನ್ನ ಸ್ವಾರ್ಥಕ್ಕಾಗುವ ತಲೆ ಕಡಿತಾನೆ, ಇವತ್ತು ಪ್ರೀತಿಯಿಂದ ಸಾಧ್ತಾನೆ ಆಮೇಲೆ ಅಡಿಗೆ ಮಾಡಿ ತಿಂತಾರೆ ಅಂದ್ರೆ ಮನುಷ್ಯನ ಪ್ರೀತಿಯು ಸಹಜ ಅಲ್ಲ ಅಂತ ಹೋಗಿ ಗೊತ್ತಾಗುತ್ತೆ. ಹಾಗಾಗಿ ನೋವು ಹೆದರ್ತಾನೆ. ಇವನು ನಮ್ಮೂರು ಕಷ್ಟ, ಇವನು ಪ್ರೀತಿ ಮಾಡಿದ್ರೆ ನಾಳೆ ತಲೆ ಕಡಿತಾನೆ. ನಿಜವಾಗಿ ಪ್ರೀತಿ ಮಾಡ್ತಾನೆ ಅಂತ ಗೊತ್ತಾದ್ರೆ ಏನೂ ಮಾಡುವುದು ಅದು ಕೈ ಮೂಲೆ ಮಾಡಿದ್ರೆ ಗೊತ್ತಾಗಲ್ಲ, ಉದ್ದಂಡ ನಮಸ್ಕಾರ ಸಂಸ್ಕಾರ ಮಾಡಿದ್ರೆ ಗೊತ್ತಾಗಲ್ಲ, ಕಣ್ಣಿನಿಂದ ಹೇಗೆ ಸಂದೇಶವನ್ನು ಪಡಬಲ್ಲವು? ಹಾಗೆ ನಮ್ಮನ್ನ ಪ್ರೀತಿ ಸೂಚನೆ ಮಾಡಿದೆ. ಸತ್ಯಕಾಮ ಶಿಷ್ಯನ ಕಥೆ ಮಾಡ್ತಾ ಇದ್ದೇವೆ. ಸತ್ಯಕಾಮರ ಒಂದು ಅನುಭವ ಇದನ್ನು ಭಯ ಭಯವನ್ನು ಗೆಲ್ಲಬೇಕು ಅಂತ ಸಾಧನೆ ಮಾಡಿದರು. ಆ ಭಯವನ್ನ ಅದಕ್ಕೆ ಅವರು ಸಾಧನೆ ಮಾಡುವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ನಾಗರ ಹಾವುಗಳನ್ನು ಹಾಸಿಗೆಯಲ್ಲಿ ತಂದು ಮಲಗಿಸಿಕೊಂಡು ಮಲಗುತ್ತಿದ್ರು. ಹಾಸಿಗೆಯಲ್ಲಿ ನಾಗರ ಹಾವು, ಯಾಕಂದ್ರೆ ಅವರು ನಮ್ಮನ್ನ ಕಚ್ಚುವುದೇ ಭಯ ಹೇಳಿದ್ರು, ನಾವು ಅವರಿಗೆ ಅಭಯ ಕೊಟ್ಟರೆ ಕಚ್ಚೋದಿಲ್ಲ. ಇದನ್ನು ಎಕ್ಸ್ಪರಿಮೆಂಟ್ ಮಾಡಬೇಕು ಅಂತ ನಾಗರ ಹಾವುಗಳನ್ನ ಹಾಸಿಗೆಯಲ್ಲಿ ಇದ್ದು ಮಲಗ್ತಿದ್ರು. ಅವ್ರು ಹೇಳ್ತಾರೆ, ನಾವು ನಿದ್ದೆಯಲ್ಲಿ ಮದ್ದನ್ನು ಬದಲಿಸುವಾಗ ಅದರ ಮೈ ಮೇಲೆ ಮೈ ತಾಗಿಸಿದ್ರು ಏನು ಮಾಡೋದಿಲ್ಲ, ಯಾಕೆಂದ್ರೆ ಅಷ್ಟು ಪ್ರೀತಿ ಮಾಡ್ತೇವೆ ಅವರು ಅಂತಿದ್ರು. ಅದ ಅವಳಿಗೆ ನಾವು ಪ್ರೀತಿಯನ್ನ ಹಚ್ಚಿಬಿಟ್ರೆ ನಾಗರ ಹಾವನ್ನು ತುಳಿದ್ರು ಕೂಡ ಏನು ಮಾಡೋದಿಲ್ಲ, ಅದ್ರ ಮೇಲೆ ನೀವು ಮಲ್ಕೊಂಡ್ರೆ ಏನು ಮಾಡೋದಿಲ್ಲ. ಏನು ತಾಗಿದ್ರು ಅದೇ ಜರಗಿಟ್ಟು ಯಾವಾಗ ಅಂದ್ರೆ ಅಭಯ ಕಣ್ಣಿನಿಂದ ಅಭಯದ ಸಂದೇಶವನ್ನು ಕಳಿಸಿ. ಅದು ಕಣ್ಣಿನಿಂದ ಮಾತ್ರ ಸಾಧ್ಯ, ಯಾಕೆಂದ್ರೆ ಭಯನಾಶನಾದ ಅಭಯ ಮೃಗನಾದ ಏತದಮೃತಂ ಏತದಭಯಂ ಆನಂದ ಮತ್ತು ಅಭಯದ ಕೇಂದ್ರ ಸ್ಥಾನ. ಆಮೇಲೆ ಅಭಯ ಅಮೃತ ಸುಮ್ಮನೆ ಭಯ ಎಂದು ಪರಿಹರಿಸುವಂಥದ್ದು ಆನಂದ ಯಾವ್ದು ಅಲ್ಲ. ಏತದ್ ಬ್ರಹ್ಮ, ಅದೇ ನೀನು ಉಪಾಸನೆ ಮಾಡಿ ಸಾಕ್ಷಾತ್ಕರಿಸಿಕೊಳ್ಳಬೇಕಾಗಿರುವಂತಹ ಪರತತ್ವ. ಯಾಕೆಂದರೆ ಅದನ್ನು ವಿಶೇಷ ಏನು ಗೊತ್ತಾ, ಅಲ್ಲಿ ಅವರು ಯಾರು ಹಾಗಾಗಿ ಭಗವಂತ ನಿರ್ಲಿಪ್ತ ಸಹನಾಭವತು ಸಹನುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ವಿಶೇಷ ಸನ್ನಿಧಾನದ ಸ್ಥಾನವಾದ ಕಣ್ಣಿಗೂ ಕೊಳೆ ಆಗುವುದು. ಅಂಥ ಭಗವಂತನ ಇನ್ನೊಂದು ಮುಖ ಕಣ್ಣಿನಲ್ಲಿ ಇರ್ತಕ್ಕಂಥ ಸೌಂದರ್ಯ ನಿಯಾಮಕವಾದ ಒಂದು ಉಪಾಸನೆ, ಒಂದು ಸರ್ವ ಸೌಂದರ್ಯ ಸಾರ. ಆ ಮುಖವನ್ನು ಮುಂದೆ ಸತ್ಯಕಾಮ ಹೇಳ್ತಾನೆ. ಏತಂ ಸಮ್ಯದ್ವಾಮ ಸರ್ವಾಣಿ ಮಾಮಾಂಡಕ್ಕೆ ಸಮಯಂತ. ಈ ಕಣ್ಣಿನಲ್ಲಿರತಕ್ಕಂಥ ಭಗವಂತನ ರೂಪಕ್ಕೆ ಒಂದು ವಿಶಿಷ್ಟವಾದಂತಹ ಹೆಸರು ಸಮ್ಯದ್ವಾಮ. ಇನ್ನೊಂದು ಹೆಸರು ವಾಮನ ಮತ್ತು ವಾಮದಿ. ಮತ್ತೊಂದು ಹೆಸರು ಭಾಮನ ಮತ್ತು ಭಾಮದಿ. ಈ ಮೂರು ನಾಮಧೇಯಗಳನ್ನ ಇಲ್ಲಿ ಉಪಾಸನೆ ಮಾಡ್ತಾರೆ. ಕಣ್ಣಿನಲ್ಲಿರ್ತಕ್ಕಂಥ ಸಮ್ಯದ್ವಾಮ ಏತಂ ಸಮ್ಯದ್ವಾಮಃ ಇದು ಆಚಕ್ಷತೆ. ಜ್ಞಾನಿಗಳು ಕಣ್ಣಿನಲ್ಲಿರತಕ್ಕಂಥ ಭಗವಂತನನ್ನ ಕಂಡವರು ಅವರನ್ನು ಸಮ್ಯದ್ವಾಮ ಸಮ್ಯದ್ವಾಮ ಅಂತ ಕರೀತಾರೆ. ಯಾಕೆ ಹಾಗೆ ಕರೀತಾರೆ, ಏನು ಆ ಶಬ್ದದ ಅರ್ಥ? ಸಮ್ಯದ್ವಾಮ ಅಂತ ಉಪಾಸನೆ ಮಾಡುವಾಗ ಭಗವಂತನಲ್ಲಿ ಯಾವ ಒಂದು ಕೂಡ ವಿಶೇಷವನ್ನು ನಾವು ಅನುಸಂಧಾನ ಮಾಡಬೇಕು? ಏತಂಹಿ ಸರ್ವಾಣಿ ವಾಮಾನಿ ಯಾಕೆ ಸಮ್ಯದ್ ವಾಮ ಅಂದ್ರೆ ವಾಮ ವಾಮ ಅಂತಂದ್ರೆ ಸೌಂದರ್ಯ ಅಂತ ಸಂಸ್ಕೃತದಲ್ಲಿ ಒಂದು ಶಬ್ದ ಇದೆ ವಾಮಲೋಚನ. ವಾಮಲೋಚನ ಅಂದ್ರೆ ಎಡಗಣ್ಣು ಅಂತ ಅರ್ಥ ಅಲ್ಲ. ವಾಮ ಅಂದ್ರೆ ಆಲೋಚನ ಅಂದ್ರೆ ಅಥವಾ ಎಡಗಣ್ಣು ಅಂತ ಅರ್ಥ ಮಾಡಿದ್ರು ಸಂಸ್ಕೃತ. ವಾಮಲೋಚನ ಅಂದ್ರೆ ಸುಂದರವಾದ ಕಣ್ಣುಗಳು. ಸಾಮಾನ್ಯವಾಗಿ ಹೆಣ್ಮಕ್ಕಳನ್ನು ಮಾತ್ರ ಆ ಶಬ್ದ ಬಳಸ್ತಾರೆ, ಗಂಡಸನ್ನು ಸುಂದರವಾದ ಕಣ್ಣುಗಳು. ವಾಮ ಅಂದ್ರೆ ಸೌಂದರ್ಯ. ಸಮ್ಯದ್ವಾಮ ಅಂದ್ರೆ ಎಲ್ಲ ವಾಮಗಳು ಅಂದ್ರೆ ಎಲ್ಲ ಸೌಂದರ್ಯಗಳು ಕೂಡ ಜಗತ್ತಿನಲ್ಲಿ ಏನೇನು ಸೌಂದರ್ಯ ಅಂತಿದೆ ಅದೆಲ್ಲವೂ ಸರ್ವಾಣಿ ವಾಮಾನಿ ಏತಂ ಅತಿ ಸಮ್ಯ. ಇವರನ್ನು ಬಂದು ಸಿಗುತ್ತಾರೆ. ನಿಜವಾಗಿ ಸೌಂದರ್ಯದ ಪೂರ್ಣ ಆವಿಷ್ಕಾರ ಭಗವಂತನ ರೂಪ. ಆ ಸೌಂದರ್ಯದ ಭಗವಂತನಲ್ಲೇ ಪೂರ್ಣವಾದ ಸೌಂದರ್ಯ ಅಂತ. ಅದನ್ನ ಸೌಂದರ್ಯಕ್ಕೆ ದ್ವಾತ್ರಮಿಷ ಲಕ್ಷಣಗಳು ಶಾಸ್ತ್ರಕಾರ 32 ಸ್ಪಷ್ಟಗಳನ್ನ ಹೇಳಿದೆ. ಅದು ಪೂರ್ಣ ಪ್ರಮಾಣದಲ್ಲಿ ದ್ವಾತ್ರಮಿಷ ಲಕ್ಷಣ ಬೇಕು. ಆದರೂ ಭಗವಂತನ ಏತಂ ಆದ್ದರಿಂದ ಭಗವಂತನ ವಾಮ ಅಂದ್ರೆ ಸೌಂದರ್ಯವನ್ನು ಯಾರನ್ನು ಸಮ್ಯಾತಿ ಹೋಗಿ ಸೇರುತ್ತೋ ಸಮ್ಯತನ್ನ ಹೋಗಿ ಸೇರುವ ತಾಣ ಅಂತ. ಯಾರಲ್ಲಿ ಎಲ್ಲ ಸೌಂದರ್ಯಗಳು ಹೋಗಿ ಸೇರ್ತಾವೋ ಅವರು ಸಮ್ಯದ್ವಾಮ. ಅದರಿಂದ ಜಗತ್ತಿನಲ್ಲಿ ಇರತಕ್ಕಂಥ ಸೌಂದರ್ಯಗಳಲ್ಲೆಲ್ಲ ಅತಿ ಶ್ರೇಷ್ಠವಾದ ಸೌಂದರ್ಯ ಸಾರ ಭಗವಂತನಲ್ಲಿ. ಮುಖ್ಯವಾಗಿ ಶಿವಕೋಟಿಯಲ್ಲಿ ಈ ಸಮ್ಯದ್ವಾಮ ಪ್ರಾಣಿಗಳು ಅವರು ಕೂಡ ಸಮ್ಯದ್ವಾಮ. ನಮಗೆ ಇದಕ್ಕೆ ಎರಡು ಅವತಾರಗಳಲ್ಲಿ ಕಥೆ ಗೊತ್ತಾಗುತ್ತೆ. ಕೃಷ್ಣ ಅವತಾರದಲ್ಲಿ ಆತನ ಸೌಂದರ್ಯವನ್ನು ನೋಡಿ ಇಡೀ ಜಗತ್ತು ಮಾಡಲು ಸ್ತ್ರೀಯರು ಪುರುಷರು ಎಲ್ಲರೂ ಆ ಸೌಂದರ್ಯವನ್ನು ಕಂಡು ಜಗದ